ಕೊರತೆ ಮಳೆಯನ್ನ 15 ದಿನಗಳ ಹಿಂದೆ ನಾವು ಅನುಭವಿಸ್ತಾ ಇದ್ವಿ. ಆದ್ರೆ ಈಗ ನೋಡಿದ್ರ ಆ ಕೊರತೆಯನ್ನೆಲ್ಲ ತುಂಬಿಕೊಂಡು ಹೆಚ್ಚಿನ ಮಳೆಯನ್ನ ಈ 2 ವಾರಗಳಲ್ಲಿ ಹೆಚ್ಚು ಕಡಿಮೆ ಒಂದು 15-20 ದಿನಗಳ ಅವಧಿ ಒಳಗ ನಾವು ಪಡೆದಿವೆ ಅಂತ ಹೇಳಿ ಹೇಳಬಹುದು. ನಮ್ಮ ಭಾರತೀಯ ಹವಾಮಾನ ಇಲಾಖೆಯವರು ಇಲ್ಲಿ ತನಕ ಆದಂತಹ ಮಳೆಯ ಒಂದು ಮಾಹಿತಿಯನ್ನ ನಮಗ ನೀಡಿದ್ದಾರೆ. ಅಂದ್ರೆ ಜೂನ್ 1 ತಾರೀಕಿನಿಂದ ಆಗಸ್ಟ್ 20 ತನಕ ಏನು ಅವಧಿ ಅದ, ಈ ಅವಧಿ ಒಳಗ ಎಷ್ಟೆಷ್ಟು ಮಳೆ ಆಯ್ತು ಯಾವ್ಯಾವ ಭಾಗದೊಳಗ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ನೀಡಿದ್ದಾರೆ. ಅದನ್ನ ನಾವೀಗ ಗಮನಿಸೋಣ ಅಂತ, ಎಲ್ಲೆಲ್ಲಿ ಎಷ್ಟೆಷ್ಟು ಮಳೆ ಆಗ್ಯದ ಅಂತ ಹೇಳಿ. ಪೂರ್ವ ಭಾರತ ಮತ್ತ ಈಶಾನ್ಯ ಭಾರತದ ಪ್ರದೇಶದೊಳಗ ಸಾಮಾನ್ಯವಾಗಿ 971 ಮಿಲಿಮೀಟರ್ನಷ್ಟು ಮಳೆ ಆಗಬೇಕಾಗಿತ್ತು. ಆದ್ರ ಅಲ್ಲಿ ಆಗಿದ್ದು 792.8 ಮಿಲಿಮೀಟರ್ನಷ್ಟು. ಅಂತಂದ್ರ ಕೊರತೆ ಮಳೆಯನ್ನ ನಾವು ನೋಡ್ತಾ ಇದ್ದೀವಿ. 18% ಕೊರತೆ ಈಶಾನ್ಯ ಭಾರತದೊಳಗದ, ಪೂರ್ವ ಭಾರತದೊಳಗದ. ಅಲ್ಲಿ ತಮಗೆಲ್ಲ ಗೊತ್ತಿರಬಹುದು ನಮ್ಮ ದೇಶದೊಳಗೆ ಅತಿ ಹೆಚ್ಚು ಮಳೆಯಾಗುವಂತಹ ಪ್ರದೇಶ ಅದು. ಆದ್ರೆ ಈ ಸಲ ಅಲ್ಲಿ ಕೊರತೆ ಮಳೆಯನ್ನ ಅಲ್ಲಿಯ ಜನತೆ ಅನುಭವಿಸ್ತಾ ಇದ್ದಾರೆ. ಇನ್ನ ವಾಯವ್ಯ ಭಾರತದೊಳಗ ಸಾಮಾನ್ಯವಾಗಿ ಆಗಬೇಕಾದಂತಹ ಮಳೆ ಅಂತ 426.7 ಮಿಲಿಮೀಟರ್ನಷ್ಟು. ಆದ್ರೆ ಆಗಿದ್ದು 476.3 ಮಿಲಿಮೀಟರ್ನಷ್ಟು. ಅಂತಂದ್ರ 12% ಇಲ್ಲಿ ವಾಯವ್ಯ ಭಾರತದೊಳಗ ಮಳೆ ಹೆಚ್ಚಿಗೆ ಆಗ್ಯದ, ಅಡ್ಡಿ ಇಲ್ಲ 12% ಅಂತಂದ್ರೆ ಬಹಳ ಒಳ್ಳೆ ಪ್ರಮಾಣ. ಅದರ ನಂತರ ಮಧ್ಯ ಭಾರತದೊಳಗ ಸಾಮಾನ್ಯವಾಗಿ ಆಗಬೇಕಾದಂತಹ ಮಳೆ 703 ಮಿಲಿಮೀಟರ್ನಷ್ಟು. ಆದ್ರೆ ಆಗಿದ್ದು 753.3 ಮಿಲಿಮೀಟರ್ನಷ್ಟು, 7% ಮಳೆ ಇಲ್ಲಿ ಹೆಚ್ಚಿಗೆ ಆಗ್ಯದ. ಇನ್ನು ನಮ್ಮ ದಕ್ಷಿಣ ಭಾರತಕ್ಕೆ ಬಂದ್ರೆ ಸಾಮಾನ್ಯವಾಗಿ ಈ ಅವಧಿಯೊಳಗ 494.6 ಮಿಲಿಮೀಟರ್ನಷ್ಟು ಮಳೆ ಆಗಬೇಕು. ಆದ್ರೆ ಆಗಿದ್ದು ಅದಕ್ಕಿಂತ ಹೆಚ್ಚು 540.8 ಮಿಲಿಮೀಟರ್ನಷ್ಟು. 9% ಮಳೆ ನಮ್ಮ ದಕ್ಷಿಣ ಭಾರತಕ್ಕೆ ಹೆಚ್ಚಿಗೆ ಆಗದ ಅನ್ನೋದನ್ನ ಗಮನಿಸಬೇಕು. ಇಡೀ ದೇಶವನ್ನ ನಾವು ತಗೊಂಡ್ರ ದೇಶದೊಳಗ ಹೆಚ್ಚಿನ ಮಳೆಯನ್ನ ನಾವು ನೋಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಈ ಅವಧಿಯೊಳಗ ಆಗಬೇಕಾದಂತಹ ಮಳೆ 619.8 ಮಿಲಿಮೀಟರ್ನಷ್ಟು. ಆದ್ರೆ ಆಗಿದ್ದು 632.7 ಮಿಲಿಮೀಟರ್ನಷ್ಟು. ಅಂದ್ರೆ 2% ಹೆಚ್ಚಿನ ಮಳೆಯನ್ನ ನಾವು ಈ ಸಮಯದೊಳಗ ನೋಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಸಹಿತ, ಯಾಕಂತಂದ್ರೆ ಇನ್ನೂ ಸಾಕಷ್ಟು ಮುಂಗಾರು ಅದ, ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಳೆಯನ್ನ ನಾವು ಪಡಿಬಹುದು ಅನ್ನುವಂತಹ ವಿಚಾರ ಲೆಕ್ಕಾಚಾರ ನಮ್ಮ ತಜ್ಞರದು ಇದೆ. ಈಗ ನಿಮ್ಮ ಕೃಷಿ ಚಟುವಟಿಕೆಗಳನ್ನ ತಾವು ನಡೆಸಿಕೊಂಡು ಹೋಗುವುದಕ್ಕೆ ತಮಗ ಎಲ್ಲ ಅನುಕೂಲಗಳು ಕಲ್ಪಿಸುವಂತಹ ವಾರ ಅಂತ ಹೇಳಿ ನಾವು ಹೇಳಿದ್ವಿ. ಅದೇ ರೀತಿಯಾಗಿ ಮಳೆನೂ ಬಹಳಷ್ಟು ಕಡಿಮೆ ಆಯ್ತು, ಬಿಸಿಲು ಬಿತ್ತು. ಅನೇಕರು ತಾವು ಕೇಳ್ತಾ ಇದ್ರಿ ಬಿಸಿಲು ಬೀಳ್ತದಿಲ್ರಿ, ಸಾಕಾಗ್ಬಿಟ್ಟದ ಮಳೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರಿ. ಅದೇ ರೀತಿಯಾಗಿ ಈ ವಾರ ಬಿಸಿಲಿನ ತಾಪ ಕೂಡ ಹೆಚ್ಚಾಯ್ತು, ಅದರ ಜೊತೆಗೆ ಒಣ ವಾತಾವರಣ ಕೂಡ ಇತ್ತು. ಹೀಗಾಗಿ ಬಹುತೇಕ ಕಡೆಗಳಲ್ಲಿ ಏನು ನೆಲ ಆರುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಿತ್ತು. ಆದರೂ ಕೂಡ ಅನೇಕ ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಎಲ್ಲೆಲ್ಲಿ ತಗ್ಗಿನ ಪ್ರದೇಶಗಳದಾವ ಅಲ್ಲಿ ಮಳೆ ನೀರು ನಿಂತು ಆಮೇಲೆ ಹೊಂಡಗಳು ತುಂಬಿಕೊಂಡು ಬೆಳೆಗಳು ಸಹಿತ ಅನೇಕ ಕಡೆಗಳಲ್ಲಿ ನೀರಿನೊಳಗೆ ನಿಂತದನ್ನ ನಾವು ನೋಡ್ತಾ ಇದ್ದೀವಿ. ಬೆಳೆ ಹಾನಿ ಸಾಕಷ್ಟು ಪ್ರಮಾಣದೊಳಗ ಆಗಿದೆ. ಮತ್ತ ಅಂತಹ ಒಂದು ಪ್ರದೇಶಗಳಲ್ಲಿ ಎಲ್ಲಿ ನೀರು ನಿಂತಾವ ಆ ಪ್ರದೇಶಗಳಿಂದ ನೀರು ತೆಗೆದು ಹಾಕುವಂತಹ ಒಂದು ಕೆಲಸದೊಳಗೂ ಕೂಡ ತಾವು ತೊಡಗಿಕೊಂಡಿರಬಹುದು. ಈ ಒಂದು ಕೆಲಸವನ್ನ ತಾವು ನಿರಂತರವಾಗಿ ಇಟ್ಕೋಬೇಕಾಗ್ತದ. ಡ್ರೈನೇಜ್ ಅಂತಂದ್ರ ಬಿಸಿಯುವ ಸಾಮರ್ಥ್ಯ ಹೊಲಗಳಿಗೆ ಚಲೋ ಇತ್ತು ಅಂತಂದ್ರ ಬೆಳೆಗಳಿಗೆ ಅಷ್ಟು ಹಾನಿ ತಟ್ಟುವುದಿಲ್ಲ. ನೀರು ನಿಂತು ಅಂತಂದ್ರ ನೆಟ ರೋಗದಂತದ್ದು, ಕತ್ತುಕೊಳೆ ಅಂತ ರೋಗಗಳು ಬರ್ತಾವ. ಅದಕ್ಕೆ ನಮ್ಮ ವಿಜ್ಞಾನಿಗಳು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಳೆದ ವಾರ ಮತ್ತ ಅದರ ಹಿಂದಿನ ವಾರದ ಕಾರ್ಯಕ್ರಮಗಳಲ್ಲಿ ಕೂಡ ಅವರು ಹೇಳಿದ್ದನ್ನ ನಾವು ಹಂಚಿಕೊಂಡಿದ್ವಿ. ಆತ್ಮೀರೆ ಯಾವತ್ತೂ ತಾವು ನಮ್ಮ ಅಭಿಪ್ರಾಯದ ಪ್ರಕಾರ ವಿಜ್ಞಾನಿಗಳ ಸಂಪರ್ಕದೊಳಗ ಇರಬೇಕು. ವಿಶೇಷವಾಗಿ ಇಂಥ ಒಂದು ಸಂದರ್ಭಗಳು ಯಾವಾಗ ಕಠಿಣ ಸಂದರ್ಭಗಳು ನಮಗೆ ಎದುರಾಗ್ತಾವ ಅವಾಗ ನಮಗೆ ಏನ್ ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ನಮ್ಮ ತಜ್ಞರು ನಮ್ಮ ಜೊತೆಗೆ ಇದ್ರು ಅಂತಂದ್ರ ನಾವು ಧೈರ್ಯದಿಂದ ಅಂತಹ ಸನ್ನಿವೇಶಗಳನ್ನ ಎದುರಿಸೋದಕ್ಕೆ ಅನುಕೂಲ ಆಗ್ತದೆ. ಆತ್ಮೀರೆ ನಾವು ಸಾಕಷ್ಟು ಕಲಿಯುವುದದ, ಪ್ರತಿ ದಿವಸ ನಾವು ಕಲಿಬೇಕಾಗಿದೆ. ಪ್ರತಿ ಹೆಜ್ಜೆನೂ ನಮಗ ಕಲಿಸ್ತದ, ಪ್ರತಿಯೊಂದು ಚಟುವಟಿಕೆ ನಮಗ ಕಲಿಸ್ತದ. ಅದಕ್ಕೆ ಕಲಿಯೋದ್ರ ಕಡೆ ನಾವು ಯಾವತ್ತೂ ಗಮನ ಹರಿಸಬೇಕು. ಅಂತ ಕಲಿಯುವ ಅವಕಾಶ ನಿಮಗೀಗ ಒದಗಿ ಬಂದದ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದೊಳಗ ಸೆಪ್ಟೆಂಬರ್ 13 ರಿಂದ ಸೆಪ್ಟೆಂಬರ್ 16 ತನಕ 4 ದಿನಗಳವರೆಗೆ ಈ ವರ್ಷದ ಕೃಷಿ ಮೇಳವನ್ನ ಆಯೋಜನೆ ಮಾಡಲಾಗಿದೆ. ಈ ಕೃಷಿ ಮೇಳದೊಳಗ ತಾವೆಲ್ಲರೂ ಭಾಗವಹಿಸಬೇಕು. ತಮ್ಮ ಮನೆ ಮಂದಿಯ ಜೊತೆಗೆ ತಾವು ಹೋಗಿ ಕೃಷಿ ಮೇಳವನ್ನ ನೋಡಿ ಭೇಟಿ ಕೊಟ್ಟು ಅಲ್ಲಿ ಬಂದಿರುವಂತಹ ಏನು ಸ್ಟಾಲ್ಸ್ ಇರ್ತಾವ, ಮಳಿಗೆಗಳಿರ್ತಾವ, ಅವುಗಳನ್ನು ನೋಡಿಕೊಂಡು ಹೊಸ ವಿಚಾರಗಳನ್ನ ನಾವು ಕಲಿಬಹುದಾಗಿದೆ. ಅದರ ಜೊತೆಗೆ ನಮಗೆ ಬೇಕಾದಂತಹ ಪರಿಕರಗಳನ್ನ ಕೂಡ ನಾವು

ತೋರಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಈ ಒಂದು ಕೃಷಿ ಮೇಳಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕೃಷಿ ಮೇಳದ ಸದುಪಯೋಗವನ್ನು ಪಡೆದುಕೊಳ್ಬೇಕಂತ ಹೇಳಿ ನಾನು ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ತೇನೆ. ಧನ್ಯವಾದಗಳು. ಆತ್ಮೀಯರೇ, ಈಗ ಮಘ ಮಳೆಯ ಅವಧಿ ನಡೆದದ. ಮಘ ಮಳೆ ಅಥವಾ ಮಗಿ ಮಳೆ ಅಂತ ನಾವೇನು ಕರಿತಾ ಇದ್ದೀವಿ. ಇದರ ಅವಧಿ ಇನ್ನು 4-5 ದಿವಸ ಇರ್ತದ. ಶನಿವಾರ 30ನೇ ತಾರೀಕಿಗೆ ಹೊಸ ಮಳೆಯ ಪ್ರವೇಶ ಆಗ್ತಾ ಇದೆ. ಪೂರ್ವ ಮಳೆ ಅಥವಾ ಹುಬ್ಬ ಅಥವಾ ಹುಬ್ಬಿ ಮಳೆ ಅಂತ ನಾವು ಕರಿತೀವಿ. ಹುಬ್ಬ ಮಳೆಯ ಪ್ರವೇಶ ಆಗಸ್ಟ್ 30ನೇ ತಾರೀಕಿಗೆ ಆಗ್ತಾ ಇದೆ. ಮಘ ಮಳೆ ಬಗ್ಗೆ ನಾವು ಒಂದಿಷ್ಟು ನೋಡೋಣ. ಈ ಸಲ ಮಘ ಮಳೆ ಭರ್ಜರಿಯಾದಂತಹ ಮಳೆಯನ್ನು ತರ್ತದ ಅನ್ನುವಂತಹ ಮಾತಿತ್ತು. ಈ ಸಮಯದೊಳಗ ಬಿಸಿಲಿನ ತಾಪ ಹೆಚ್ಚಾಗ್ತದ, ವಾಯುವ್ಯ ಭಾರತದೊಳಗ ವಾಯುಭಾರ ಕುಸಿತದ ಸೂಚನೆ ಕಂಡುಬರಬಹುದು, ಈಶಾನ್ಯ ಮತ್ತು ಆಗ್ನೇಯ ಭಾರತದೊಳಗ ಪ್ರವಾಹ ಭೀತಿ ಕೂಡ ತಲೆದೋರಬಹುದು, 3 ಮತ್ತು 4ನೇ ಚರಣಗಳಲ್ಲಿ ಗುಡುಗಿನಿಂದ ಕೂಡಿದಂತಹ ಮಳೆ ಆಗಬಹುದು, ಮತ್ತು ಅನೇಕ ಕಡೆಗಳಲ್ಲಿ ಭೂಕುಸಿತ ಸಂಭವಿಸಬಹುದು ಅನ್ನುವಂತಹ ಒಂದು ಸೂಚನೆಯನ್ನ ಮಘ ಮಳೆಯ ಸಂದರ್ಭದೊಳಗ ನೀಡಲಾಗಿತ್ತು. ಮಘ ಮಳೆಯ ಬಗ್ಗೆ ನಾವೇನು ನಿರೀಕ್ಷೆ ಇಟ್ಟುಕೊಂಡಿದ್ದೀವಿ ಅದು ಬಹುತೇಕ ನಿಜವಾಗ್ಯದ ಅಂತ ಹೇಳಿ ಹೇಳಬಹುದು. ಭರ್ಜರಿ ಮಳೆ ಈ ಸಲ ತರ್ತಾ ಅಂತ ಹೇಳಿ ಹೇಳ್ತಾ ಇದ್ರು. ಈ ಸಲ ನಾವು ನೋಡಿದೀವಿ ಅಲ್ಲೋಲ ಕಲ್ಲೋಲವನ್ನೇ ಮಘ ಮಳೆ ಸೃಷ್ಟಿಸಿ ಬಿಟ್ಟಿತ್ತು. ಅದರ ಜೊತೆಗೆ ಬಿಸಿಲಿನ ತಾಪ ಹೆಚ್ಚಾಗ್ತದ ಅನ್ನುವಂತಹ ಮಾತೇನದ ಅದು ಕೂಡ ನಿಜ. ನೋಡ್ರಿ, ತಾವು ಎಲ್ಲ ಕಡೆ ಸಾಕಷ್ಟು ಧಗಿಯನ್ನು ನಾವು ಅನುಭವಿಸ್ತಾ ಇದ್ದೀವಿ. ವಾಯುವ್ಯ ಭಾರತದೊಳಗ ವಾಯುಭಾರ ಕುಸಿತದ ಸೂಚನೆ ಇರಬಹುದು, ಈಶಾನ್ಯ ಆಗ್ನೇಯ ಭಾರತದೊಳಗೆ ಪ್ರವಾಹ ಭೀತಿ ಇರಬಹುದು, ಇವನ್ನೆಲ್ಲ ನಾವು ಈ ಸಮಯದೊಳಗ ಅನುಭವಿಸಿವಿ ಅಂತ ಹೇಳಿ ಹೇಳ್ಬೋದು. ಇನ್ನು ಉಳಿದಂತಹ ದಿನಗಳು, ಮಘ ಮಳೆಯ ಉಳಿದಂತಹ ದಿನಗಳು ಯಾವ್ಯಾವ ದಿವಸ ಮಳೆ ಆಗುವುದು ಅನ್ನೋದನ್ನ ನೋಡೋಣ. ಆಗಸ್ಟ್ 26, 29, 30 ಈ 3 ದಿನಗಳಲ್ಲಿ ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದು ಮಘ ಮಳೆಯ ಬಗ್ಗೆ ಆಯ್ತು. ಇನ್ನು 30ನೇ ತಾರೀಕು ಪ್ರವೇಶ ಮಾಡ್ತಾ ಇರುವಂತಹ ಪೂರ್ವ ಮಳೆ, ಹುಬ್ಬ ಮಳೆ ಅಥವಾ ಹುಬ್ಬಿ ಮಳೆ ಬಗ್ಗೆ ನಾವು ನೋಡೋಣ. ಈ ಹುಬ್ಬಿ ಮಳೆಯ ಅವಧಿ ಸೆಪ್ಟೆಂಬರ್ 13 ತನಕ ಇರ್ತದ. ಈ ಸಲ ಹುಬ್ಬಿ ಮಳೆ ಭರ್ಜರಿಯಾದಂತಹ ವೃಷ್ಟಿಯನ್ನ ತರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮುಂಗಾರು ಚುರುಕಾಗಿರುವಂತೆ ಕಂಡು ಬರ್ತದ, ಹೆಚ್ಚಿನ ಪ್ರಮಾಣದೊಳಗೆ ಮೋಡ ಕವಿದಂತಹ ವಾತಾವರಣ ಇರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮೊದಲಿನ 2 ಚರಣಗಳಲ್ಲಿ ಸಾಧಾರಣದಿಂದ ಜೋರಾದಂತಹ ಜಡಿ ಮಳೆ ಬರಬಹುದು ಅನ್ನುವಂತಹ ಮಾತದ. ಕರಾವಳಿ ಪ್ರದೇಶಗಳು ಮತ್ತು ಬಯಲುಸೀಮೆ ಪ್ರದೇಶಗಳಲ್ಲಿ ತೇವಾಂಶ ಹೆಚ್ಚಾಗಬಹುದು ಅನ್ನುವಂತಹ ಸೂಚನೆ ಅದ. ವಾಯುವ್ಯ ಭಾರತದ ಕೆಲವು ಕಡೆಗಳಲ್ಲಿ ವಾಯುಭಾರ ಕುಸಿತವಾಗಿ ಅನೇಕ ಕಡೆಗಳಲ್ಲಿ ಮಳೆಯಿಂದಾಗಿ ಹೆಚ್ಚಿನ ನಷ್ಟ ಸಂಭವಿಸಬಹುದು ಅನ್ನುವಂತಹ ಸೂಚನೆ ಕೂಡ ಅದ. ಮಳೆಯ ದಿನಗಳನ್ನ ನಾವು ನೋಡೋಣ. ಸೆಪ್ಟೆಂಬರ್ 1, 2, 4, 5, 6, 8, 9, 11, 12 ಈ ದಿನಗಳಂದು ಉತ್ತಮ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ದಿನಾಂಕಗಳನ್ನ ಇನ್ನೊಮ್ಮೆ ಗಮನಿಸೋಣ. ಸೆಪ್ಟೆಂಬರ್ 1, 2, 4, 5, 6, 8, 9, 11 ಈ ದಿನಗಳಂದು ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಇಷ್ಟು ವಿಚಾರ ಮಾಹಿತಿ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಆಗಸ್ಟ್ 27 ಬರುವ ಮಂಗಳವಾರ ಸೆಪ್ಟೆಂಬರ್ 2 ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಅಂತ ಸ್ಥೂಲವಾಗಿ ಹೇಳಬೇಕು ಅಂತಂದ್ರ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಮಳೆಯ ವಾತಾವರಣ ಇರ್ತದ. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನು ನಾವು ಈ ಸಮಯದೊಳಗ ಮಾಡಬಹುದಾಗಿದೆ. ಮೋಡ ಕವಿದಂತಹ ವಾತಾವರಣ, ಮೋಡ ಮುಸುಕಿದಂತಹ ವಾತಾವರಣ, ಮತ್ತು ನಡು ನಡುವೆ ಆಗಾಗ ಬಿಸಿಲಿನ ವಾತಾವರಣ ಕೂಡ ಇರಬಹುದಾಗಿದೆ. ಆದರೆ ಬಹುತೇಕವಾಗಿ ಈ ವಾರದೊಳಗ ಮಳೆಯ ವಾತಾವರಣ ಇರ್ತದ ಅಂತ ಹೇಳ್ತಿದ್ದವರು ಹೇಳ್ತಾ ಇದ್ದಾರೆ. ಗಮನಿಸಬೇಕು, ಮೊದಲಿನ 2-3 ದಿನಗಳಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದೊಳಗ ಮಳೆ ಇರುತ್ತದೆ. ಆಮೇಲೆ ಮುಂದಿನ ದಿನಗಳಲ್ಲಿ ಮಳೆ ಪ್ರಮಾಣ ಕಡಿಮೆ ಆಗುವಂತಹ ಸಾಧ್ಯತೆಗಳು ಬಹಳ ಅದಾವ. ಅಂತಂದ್ರೆ ಅತಿ ಹಗುರದಿಂದ ಹಗುರವಾಗಿ ಮಳೆ ನಾವು ನಿರೀಕ್ಷೆ ಮಾಡಬಹುದಾಗಿದೆ ಕೊನೆಯ 4 ದಿನಗಳಲ್ಲಿ. ಮೊದಲಿನ 3 ದಿನಗಳಲ್ಲಿ ನಾವು ಒಳ್ಳೆ ಪ್ರಮಾಣದ ಮಳೆಯನ್ನ ಪಡೆಯಬಹುದಾಗಿದೆ. ಹಗುರದಿಂದ ಸಾಧಾರಣ ಮಳೆ, ಕೆಲವು ಕಡೆ ಉತ್ತಮ ಮಳೆ ಕೂಡ ಆಗಬಹುದು. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಸಹಿತ ಕಾಣಿಸಬಹುದಾಗಿದೆ. ಗಮನಿಸಬೇಕು ಆತ್ಮೀಯರೆ, ಸವಿಸ್ತಾರವಾಗಿ ಜಿಲ್ಲಾವಾರು ಮಾಹಿತಿಯನ್ನೇನು ನಾನು ಕೊಡುವುದಿಲ್ಲ. ಆದ್ರೆ ಮಳೆಯ ಪ್ರಮಾಣ ಯಾವ್ಯಾವ ಜಿಲ್ಲೆ ಒಳಗೆ ಎಷ್ಟಾಗ್ತದೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಯಾಕಂತಂದ್ರೆ ಪ್ರತಿಯೊಂದು ಜಿಲ್ಲೆ ಒಳಗ ಈ ವಾರ ಮಳೆಯಾಗುವಂತಹ ಸಾಧ್ಯತೆಗಳು 85%-90% ಅದಾವ ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಒಂದು ಗಮನಿಸಬೇಕು, 85%-90% ಅಂತಂದ್ರೆ ಇದು ಮಳೆಯ ಪ್ರಮಾಣ ಅಲ್ಲ, ಮಳೆ ಆಗುವಂತಹ ಸಾಧ್ಯತೆ ನಿರೀಕ್ಷೆಯನ್ನ ನಾವು ಈ ಒಂದು ಶೇಕಡಾವಾರು ಲೆಕ್ಕದೊಳಗೆ ಹೇಳ್ತಾ ಇದ್ದೀವಿ. ನಾವು ಮಳೆ ಪ್ರಮಾಣ ಹೇಳಬೇಕಾಯ್ತು ಅಂತಂದ್ರೆ ಹಗುರ, ಅತಿ ಹಗುರ, ಸಾಧಾರಣ ಮಳೆ ಅಂತ ನಾವು ಹೇಳ್ತಾ ಇದ್ದೀವಿ. ಈ ಒಂದು ಲೆಕ್ಕದೊಳಗ ನೀವು ತಗೊಳ್ಬೇಕಾಗ್ತದ. ಇನ್ನ ಜಿಲ್ಲಾವಾರು ಮಳೆ ಸಾಧ್ಯತೆಗಳನ್ನ ಈಗಾಗಲೇ ಹೇಳದಂಗಾಯ್ತು ನಾನು, 85%-90% ಅಂತ ಹೇಳಿ ತಿಳ್ಕೋಬೇಕು. ಮತ್ತೆ ಮಳೆ ಪ್ರಮಾಣದ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋಣ. ಕಳೆದ ವಾರಗಳಲ್ಲಿ ನಾವು ಹೇಳಿದ್ವಿ ಬಹಳಷ್ಟು ಮಳೆ ಅದ ಅಂತ ಹೇಳಿದ್ವಿ. ಕೆಲವು ಜಿಲ್ಲೆಗಳಲ್ಲಂತೂ 200 mm ಹೆಚ್ಚು ಮಳೆ ಆಗುವಂತಹ ಸಾಧ್ಯತೆಗಳು ಅದಾವ ಅನ್ನುವಂತ ಮಾತನ್ನ ಹೇಳಿದ್ವಿ. ಆದ್ರೆ ಈ ಸಲ ಆ ಮಳೆಯ ಪ್ರಮಾಣ ಸಾಕಷ್ಟು ಕಡಿಮೆ ಆಗುವಂತಹ ಒಂದು ನಿರೀಕ್ಷೆ ಅದ. ಈ ಸಲ ಮಳೆಯ ಪ್ರಮಾಣದ ರ್ಯಾಂಕಿಂಗ್ ನೋಡಬೇಕಾದ್ರೆ ಮೊದಲನೇ ಸ್ಥಾನದೊಳಗ ಯಾದಗಿರಿ ಜಿಲ್ಲೆ ನಿಲ್ತದ. ಯಾದಗಿರಿ ಜಿಲ್ಲೆ ಒಳಗ ಈ ವಾರ 72 mm ಮಳೆ ಆಗುವುದು. ಎರಡನೇ ರ್ಯಾಂಕು ನೆರೆಯ ಸೊಲ್ಲಾಪುರ ಜಿಲ್ಲೆಗೆ ಹೋಗ್ತದ. 69.6 mm ಮಳೆ ಸೊಲ್ಲಾಪುರ ಜಿಲ್ಲೆ ಒಳಗ ಆಗಬಹುದು. ಮೂರನೇ ನಂಬರು ವಿಜಯಪುರ ಜಿಲ್ಲೆಗೆ ಹೋಗ್ತದ. 54.8 mm ವಿಜಯಪುರ ಜಿಲ್ಲೆ ಒಳಗ ಮಳೆ ಆಗಬಹುದು. ನಾಲ್ಕನೇ ನಂಬರ್ ರಾಯಚೂರು ಜಿಲ್ಲೆಗೆ 52 mm ಮಳೆ ಆಗಬಹುದು. ಅಲ್ಲಿ ಐದನೇ ನಂಬರ್ ನಮ್ಮ ಕಲಬುರಗಿ ಜಿಲ್ಲೆಗೆ ಇದೆ, 50 mm ಕಲಬುರಗಿ ಜಿಲ್ಲೆ ಒಳಗ ಮಳೆ ಆಗಬಹುದು. ಆರನೇ ನಂಬರ್ ಬೀದರ್ ಜಿಲ್ಲೆಗೆ 40.4 mm ಮಳೆ ಈ ವಾರ ಬೀದರ್ ಜಿಲ್ಲೆ ಒಳಗ ಆಗಬಹುದು. ಏಳನೇ ನಂಬರ್ ಒಳಗ ಅದ ನೆರೆಯ ಝೈರಾಬಾದ್ ತಾಲೂಕು, 32.3 mm ಅಲ್ಲಿ ಆಗಬಹುದು. ಎಂಟನೇ ನಂಬರ್ ಬಾಗಲಕೋಟೆ ಜಿಲ್ಲೆಗೆ 27.5 mm. ಒಂಬತ್ತನೇ ನಂಬರ್ ಕೊಪ್ಪಳ ಜಿಲ್ಲೆಗೆ 27.4 mm. ಆಮೇಲೆ ಕೊನೆಯ ಸ್ಥಾನ ಬಳ್ಳಾರಿ ಜಿಲ್ಲೆಗೆ, ಇಲ್ಲಿ 9.5 mm ಮಳೆ ಆಗುವುದು ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಈ ಪ್ರಮಾಣದೊಳಗೂ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಅನ್ನೋದು ತಮ್ಮ ಗಮನದೊಳಗಿರಲಿ. ಇಲ್ಲಿ ಮೊದಲಿನ 3 ದಿವಸ ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ವ್ಯಾಪಕವಾಗಿ ಮಳೆ ಆಗಬಹುದು. ಆ ನಂತರ ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಮಳೆ ಶನಿವಾರದ ನಂತರ ಬರಬಹುದು ಅನ್ನುವಂತಹ ಒಂದು ಸೂಚನೆ ಅದ. ಈಗಾಗಲೇ ಹೇಳದಂಗ ನಾನು ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಮಾಡಬಹುದು, ಕೆಲವು ಕಡೆ ಉತ್ತಮ ಮಳೆ ಕೂಡ ಆಗಬಹುದಾಗಿದೆ. ಈ ವಿಚಾರಗಳನ್ನ ತಾವು ಗಮನಿಸಿ ತಮ್ಮ ಕೃಷಿ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಬೇಕು, ಏನೇನು ಬದಲಾವಣೆಗಳನ್ನ ಮಾಡಿಕೊಳ್ಬೇಕು ಅದನ್ನೆಲ್ಲ ತಾವು ಮಾಡಿಕೊಳ್ಬೇಕು. ವಿಶೇಷವಾಗಿ ಮಳೆ ನೀರು ನಿಲ್ಲಾರದಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು. ಈಗಾಗಲೇ ಸಾಕಷ್ಟು ಬೆಳೆಗಳಿಗೆ ಹಾನಿಯಾಗಿದ್ದನ್ನ ಮತ್ತೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅನೇಕ ಕಡೆಗಳಲ್ಲಿ ತಾವು ನಮ್ಮ ರೈತರು ಕರೆ ಮಾಡಿ ಹೇಳಿದ್ರಿ, ಇಲ್ಲ ಹೆಸರು ಹೋಯ್ತರಿ ಅಂತ ಹೇಳಿ. ಅಂದ್ರೆ ಅಲ್ಪಾವಧಿ ಬೆಳೆಗಳೇನದಾವ ನೀರಿನೊಳಗೆ ನಿಂತು ಬಹಳಷ್ಟು ಸಮಸ್ಯೆಯನ್ನ ಎದುರಿಸಿದ್ದು ನಾವು ನೋಡ್ತಾ ಇದ್ದೀವಿ. ಹಿಂಗಾಗುವುದು ಬೇಡ, ನಮಗ ಸಾಧ್ಯ ಆದಷ್ಟು ನಾವು ಜಾಗರೂಕರಾಗಿ ಇರಬೇಕಾಗ್ತದೆ. ಅದಕ್ಕ ತಾವೆಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಳ್ತೀರಿ ಅಂತೇಳಿ ನಾವು ಭಾವಿಸ್ತೀವಿ. ಇದ್ರೊಳಗೆ ಏನಾದ್ರೂ ಬದಲಾವಣೆಗಳು ಆಗು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ, ಆಮೇಲೆ ಸಾಯಂಕಾಲ ಕೃಷಿ ರಂಗದೊಳಗ ನಿತ್ಯ ಮೇಘ ಸಂದೇಶವನ್ನ ಕೇಳುವುದಕ್ಕೆ ಮರಿಬಾರದು. ಮತ್ತೆ ಇನ್ನು ಯಾರ್ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ, ಅವರು ತಮ್ಮ ಮೊಬೈಲ್ ಒಳಗ ಈ ಆಪ್ ಅನ್ನ ಸ್ಥಾಪನೆ ಮಾಡಿಕೊಂಡು ಅದನ್ನ ಬಳಸೋದ್ರ ಕಡೆ ಗಮನ ಹರಿಸಬೇಕು. ಅದರ ಜೊತೆಗೆ ಇನ್ನು ಅನೇಕ ಆಪ್ಗಳದಾವ, ವಿಶೇಷವಾಗಿ ಬೆಳೆ ಸಮೀಕ್ಷೆ ಆಪ್ಗಳಿರಬಹುದು, ವಿಮೆ ಆಪ್ಗಳಿರಬಹುದು, ಆಮೇಲೆ ಮಾರ್ಕೆಟಿಂಗ್ ಆಪ್ಗಳಿರಬಹುದು, ಹೊಸ ತಂತ್ರಜ್ಞಾನದ ಆಪ್ಗಳಿರಬಹುದು, ಇವುಗಳನ್ನ ತಾವು ತಮ್ಮ ಮೊಬೈಲ್ನೊಳಗ ಸ್ಥಾಪನೆ ಮಾಡಿಕೊಂಡು ಬಳಸೋದ್ರ ಕಡೆ ಗಮನ ಹರಿಸಬೇಕು. ಮುಂದಿನ ದಿನಗಳಲ್ಲಿ ನಿಮಗೆ ಹೆಚ್ಚು ಕಡಿಮೆ ಎಲ್ಲಾ ಕೆಲಸಗಳು ಮೊಬೈಲ್ ಮೂಲಕ ಮಾಡಬೇಕಾದಂತಹ ಒಂದು ಅನಿವಾರ್ಯತೆ ಉದ್ಭವ ಆಗುವುದು. ಅದಕ್ಕೆ ನಾವು ಸಾಕ್ಷರರಾಗಬೇಕು. ಈ ವಿಷಯದೊಳಗೆ ಡಿಜಿಟಲ್ ಸಾಕ್ಷರತೆ ಅಂತ ಹೇಳಿ ನಾವು ಕರಿತಾ ಇದ್ವಿ, ಅಂತ ಒಂದು ಡಿಜಿಟಲ್ ಸಾಕ್ಷರತೆ ತಮ್ಮಲ್ಲಿ ಬರಬೇಕಾಗಿದೆ. ಆದ್ರೆ ಬಳಸುವಂತಹ ಸಂದರ್ಭದೊಳಗೆ ಸಹಿತ ಬಹಳ ವಿವೇಕಯುತವಾಗಿ ನಾವು ಈ ಏನು ಎಲೆಕ್ಟ್ರಾನಿಕ್ ಸಾಧನಗಳು ಇರ್ತಾವಲ್ಲ ಇವುಗಳನ್ನ ಬಹಳ ವಿವೇಕಪೂರ್ಣವಾಗಿ ಬಳಸಬೇಕಾಗ್ತದೆ. ಎಷ್ಟು ಬಳಸಬೇಕು ಅಷ್ಟೇ ಬಳಸಬೇಕು, ಹೆಚ್ಚಿಗೆ ಇದರೊಳಗೆ ನಮ್ಮ ಕಾಲವನ್ನ ಕಳಿಬಾರದು. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ನಮಗೆ ಉಪಯುಕ್ತ ಅನಿಸುವಂತಹ ಒಂದು ಮಾಹಿತಿ ಇರಬಹುದು, ವಿಚಾರ ಇರಬಹುದು, ಜ್ಞಾನ ಇರಬಹುದು, ಅದನ್ನ ನಾವು ಈ ಮೂಲಕ ಪಡ್ಕೊಳ್ಳೋದ್ರ ಕಡೆ ವ್ಯವಸ್ಥೆ ಮಾಡಿಕೊಳ್ಬೇಕು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನ ಮುಗಿಸೋಣ. ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ, ರೈತ ಬಾಂಧವರ ಕುಟುಂಬದ ಸದಸ್ಯರಿಗೆ, ಸ್ನೇಹಿತರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ರೈತ ಬಾಂಧವರೇ, ಇದುವರೆಗೆ ಸರಣಿ ಮೇಘ ಸಂದೇಶದ 726ನೇ ಸಂಚಿಕೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಸೋಮಶೇಖರ್ ಎಸ್ ರುಳಿ. ಕೃಷಿ ರಂಗದಲ್ಲಿ ಈಗ ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ರೈತ ಬಾಂಧವರೇ, ಆಕಾಶವಾಣಿ ಏನು ಕೃಷಿರಂಗ ಕೇಳಿಸ್ತಾ ಇದ್ರಿ. ಸೊ ಇದರಲ್ಲಿ ಒಂದು ಪುದೀನ ಬಗ್ಗೆ ಒಂದು ಟಿಪ್ಸ್ ಗಳು ಕೇಳ್ತಾ ಇದ್ದೀನಿ. ಬಹಳಷ್ಟು ರೈತರು ಕಳೆನಾಶಕ ಹೊಡಿತಾ ಇದ್ರೆ, ತೊಗರಿ ಉದ್ದಿಗೆ ಹೊಡೆಯುವಂತ ಕಳೆನಾಶಕವನ್ನು ಪುದೀನ ಕೊತ್ತಂಬರಿಗೆ ಹೊಡಿದಿರಿ. ಇದರಿಂದಾಗಿ ಹಳದಿ ಕಲರ್ ಆಗ್ತಾ ಇದೆ ಎಲೆ. ಇದು ಕೂಡ ನಾವು ತಿನ್ನುವಂತ ಪದಾರ್ಥ ಬಹಳ ಎಫೆಕ್ಟ್ ಆಗ್ತಾ ಇದೆ. ದಯವಿಟ್ಟು ಇಂತಹ ಒಂದು ಕಳೆನಾಶಕಗಳನ್ನು ರೈತರು ಪುದೀನ ಬಳಕೆ ಯೂಸ್ ಮಾಡಬಾರದು. ಗಂಜಿಗೆ ಅಥವಾ ಡೈರೆಕ್ಟ್ ಆಗಿ ಎಗ್ರೋ ಪ್ರೊಡ್ಯೂಸ್ ಹೋಗ್ಬಿಟ್ಟು ಏನೇನು ಹುಡಿಬೇಕು ಅದನ್ನು ಡೈರೆಕ್ಟ್ ಆಗಿ ತೋರಿಸ್ತಾ ಇದ್ರೆ ತಪ್ಪು. ಇದು ಕೆವಿಕೆ ವಿಜ್ಞಾನಿಗಳಲ್ಲಿ ಎಲೆ ತೋರಿಸಿಕೊಂಡು ಬಂದು ಯಾವ ರೀತಿ ಬಂದಿದೆ ರೋಗ, ಯಾವ ರೀತಿ ಹೊಲ ನಿರ್ವಹಣೆ ಮಾಡಬೇಕು ಅಂತ ಮಾಹಿತಿ ತಗೊಂಡು ಮಾಡೋದು ಒಳ್ಳೇದು. ಯಾಕಂದ್ರೆ 2-3-4 ಎಣ್ಣೆ ಮಿಕ್ಸ್ ಮಾಡಿಕೊಂಡು ಪುದೀನ ಕೊತ್ತಂಬರಿಗೆ ಹೋದಾಗ ಇಲ್ಲಿ ವೈರಸ್ ಬರುವ ಸಾಧ್ಯತೆ ಇದೆ, ಮತ್ತೆ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ. ಅಷ್ಟಗಾ ಜಂಬಗ ಭಾಗದಲ್ಲಿ ಬಹಳಷ್ಟು ಪುದೀನ ಬೆಳೀತಾ ಇದ್ದಾರೆ ನಮ್ಮ ಕಲಬುರಗಿಯಲ್ಲಿ. ಆದ್ರೆ ಇದಕ್ಕೆ 4-5 ಮಿಕ್ಸ್ ಮಾಡಿಕೊಂಡು ಹೊಡೆದಾಗ ಈ ರೀತಿ ಹಳದಿ ಆಗ್ತಾ ಇದೆ. ರೈತರೇ, ಆದಷ್ಟು ಎರೆಜಲವನ್ನು ಯೂಸ್ ಮಾಡಿ, ಜೀವಾಮೃತವನ್ನು ಯೂಸ್ ಮಾಡಿಕೊಂಡು ಸ್ವಚ್ಛ ಆರ್ಗ್ಯಾನಿಕ್ ಆಗಿ ಬೆಳ್ಕೊಳ್ಳಿ. ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಮತ್ತೆ ವಿಜ್ಞಾನ ಕೇಂದ್ರಗಳಲ್ಲಿ ಏನು ಟ್ರೈಕೋಡರ್ಮಾ ಸಿಗ್ತಾ ಇದೆ ಅದನ್ನು ಕೂಡ ಹಾಕೊಂಡು ರೋಗ ಬರದಂಗೆ ನೋಡ್ಕೊಳ್ಬಹುದು. ದಯವಿಟ್ಟು ಏನು ಶಿಫಾರಸು ಇಲ್ಲದಂತ ಕೆಮಿಕಲ್ ಸ್ಪ್ರೇ ಮಾಡಿ ಈ ರೀತಿ ಬೆಳೆ ಹಾನಿ ಮಾಡ್ಕೊಳ್ಬೇಡಿ ಅಂತ ನಾನು ಆಕಾಶವಾಣಿ ಕಲಬುರಗಿ ವ್ಯಾಪ್ತಿಯಿಂದ ನಾನು ಕೊಡಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಇನ್ನೊಂದು ಮಿನಿ ಮಾಹಿತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ರೈತ ಬಾಂಧವರೇ, ಎಲ್ರಿಗೂ ಸ್ವಾಗತ. ಈಗಾಗಲೇ ಜಿಲ್ಲೆಯಲ್ಲಿ ತೊಗರಿ 10-30% ಹೂ ಹಂತದಲ್ಲಿದೆ. ಬಹಳಷ್ಟು ರೈತರು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಿದ್ರು. ಪ್ರೊಫೆನಫಾಸ್, ಸೈಪರ್ಮೆಥ್ರಿನ್, ಬೆವೆಸ್ಟಿನ್, ಸಾಫ್, ಹ್ಯೂಮಿಕ್ ಆಸಿಡ್ 4-5 ಎಣ್ಣೆ ಮಿಕ್ಸ್ ಮಾಡಿಕೊಂಡು ಸಿಂಪಡಣೆ ಮಾಡಿದ್ದಾರೆ. ಇದರಿಂದಾಗಿ ಎಲೆಗಳೆಲ್ಲವೂ ಕರಂಚಿ ಹೋಗಿದ್ದಾವೆ, ಹೀಟ್ ಆಗ್ತಾ ಇದೆ ಗಿಡಗಳಿಗೆ. ಸೊ ಮೊದಲೇ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ. 28 ಆಯ್ತು, ಮಳೆನೇ ಇಲ್ಲ, ಒಂದು ಹನಿ ಮಳೆ ಇಲ್ಲ. ಇಂಥ ಟೈಮಲ್ಲಿ ಇಂಥ 4-5 ಎಣ್ಣೆ ಮಿಕ್ಸ್ ಮಾಡಿಕೊಂಡು ಸಿಂಪಡಣೆ ಮಾಡಿದರೆ ವ್ಯತಿರಿಕ್ತ ಪರಿಣಾಮ ಆಗುತ್ತೆ. ಇರುವಂತಹ ಹೂಗಳು ಎಲೆಗಳೆಲ್ಲ ಸುಟ್ಟೋಗೋ ಸಾಧ್ಯತೆ ಇದೆ. ಅಂಥವನ್ನು ಕೂಡ ನಾವು ಒಂದೆರಡು ಫೀಲ್ಡ್ಗಳಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ. ಸೊ ದಯವಿಟ್ಟು ರೈತರೇ, ಎಲ್ಲಿ ಕೀಟದ ಹಾವಳಿ ಇದೆಯಾ, ಎಲ್ಲಿ ಬೆಲೆ ಕಟ್ಟುವಂತಹ ಹುಳಗಳು, ಜಾಡ್ಮಿ, ಜೊಂಡಾಳು, ಅಲ್ಲಿ ಪ್ರೊಫೆನಫಾಸ್ ಮಾತ್ರ ಸಿಂಪಡಣೆ ಮಾಡಿ, 2 ml/L ಹಾಕೊಂಡು ಸಿಂಪಡಣೆ ಮಾಡಿ. ಅದರೊಟ್ಟಿಗೆ ಹೂವಿನ ಬರುವಂತಹ ಎಣ್ಣೆಗಳು ಮಾಡ್ಕೊಳ್ಬಹುದು. ಪಲ್ಸ್ ಮ್ಯಾಜಿಕ್ ಇರ್ಬೋದು, ಮಲ್ಟಿ ನ್ಯೂಟ್ರೆಂಟ್ ಇರ್ಬೋದು, ಅದನ್ನು ನೀವು ಸಿಂಪಡಣೆ ಮಾಡಬಹುದು. ಆದ್ರೆ ಬಹಳಷ್ಟು 4-5 ಮಿಕ್ಸ್ ಮಾಡಿಕೊಂಡು ಹೋದ್ರೆ ವ್ಯತಿರಿಕ್ತ ಪರಿಣಾಮ ಆಗುತ್ತೆ. ಆಮೇಲೆ ಒಣಹವೆ ಸನ್ನಿವೇಶದಲ್ಲಿ ತೇವಾಂಶಗಳು ಹೋಗ್ತಾ ಇದೆ, ಎಲೆಗಳಲ್ಲಿ ತೇವಾಂಶ ಇಲ್ಲ, ಇನ್ನೂ ಕೆಲವರಿಗೆ ಹೂ ಬರಕ್ಕಿದೆ. ಅಂತ ಟೈಮಲ್ಲಿ ಹೂ ಬರಕ್ಕೆ ಒಂದು ಅಟ್ಲೀಸ್ಟ್ ನೀರಾದ್ರೂ ಬೇಕಾಗುತ್ತೆ. ನೀರಾದ್ರೂ ನೀರು ಕೊಡ್ಬೋದು, ಅಥವಾ ಎಲೆಗಳಿಗೆ ಒಂದು ಬಗಲ್ ಟ್ಯಾಂಕ್ ಅಲ್ಲಿ ನೀವು ಬರೀ ಎಣ್ಣೆ ಹಿಡಿಯೋ ಮಿಷಿನಲ್ಲಿ ಅದರಲ್ಲಿ ನೀರು ಸಿಂಪಡಣೆ ಮಾಡಿದ್ರು ಸಾಕು, ಅದು ಒಂದು ವಾರದಲ್ಲಿ ಹೂಗೆ ಇಂಡ್ಯೂಸ್ ಆಗುತ್ತೆ. ಆಮೇಲೆ ಬೆಳೆಯನ್ನು ಕೂಡ ಉಳಿಸ್ಕೊಳ್ಬಹುದು. ಲಾಸ್ಟ್ ಟೈಮ್ ನೋಡಿರ್ಬೋದು ನೀವು, ದೊಡ್ಡ ದೊಡ್ಡ ಹೊಲಗಳಲ್ಲಿ ಕ್ರ್ಯಾಕ್ ಆಗ್ತಾ ಇದ್ವಿ. ಯಾವಾಗ ಕ್ರ್ಯಾಕ್ ಆಗ್ತಾ ಇದೆ ಅವಾಗ ಒಣನೆಟೆ ಸ್ಟಾರ್ಟ್ ಆಗ್ತಾ ಇರೋ ಸಾಧ್ಯದಿಂದ ಅಂದ್ರೆ ಅರ್ಧ ಫೀಟ್ ಕೆಳಗಡೆ ನೀರಿನ ಅಂಶ ಕೂಡ ಕಡಿಮೆ ಆಗ್ತಾ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಕೂಡ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಈವನ್ ಲಾಸ್ಟ್ ಟೈಮ್ ಒಂದೆರಡು ಟ್ರಯಲ್ಗಳು ಮಾಡಿದ್ದಾಗ ನಾವು ವಾಟರ್ ಸ್ಪ್ರೇ ಮಾಡಿದ್ದೇವೆ, ಬಡ್ಡೆಗೂ ಸ್ಪ್ರೇ ಎಲೆಗಳಿಗೂ ಸಿಂಪಡಣೆ ಮಾಡಿಕೊಂಡು ಬರುವಂತಹ ರೋಗವನ್ನು ಆರಂಭದಲ್ಲಿನೇ ಕಂಟ್ರೋಲ್ ಮಾಡಬೇಕಾಗುತ್ತೆ. ಇಲ್ಲಾದ್ರೆ ನಾನು ಟ್ರೈಕೋಡರ್ಮ ಹಾಕಿದೆ, ಮಣ್ಣು ಸಾಫ್ ಹಾಕಿದೆ, ಇವೆಲ್ಲವೂ ತಾತ್ಕಾಲಿಕ ನಿಯಂತ್ರಣಗಳು. ಸೊ ಲಾಂಗ್ ಗ್ಯಾಪ್ ಅಲ್ಲಿ ನಮಗೆ ಈಗ ಮಳೆ ಬಾರದಂತಹ ಟೈಮಲ್ಲಿ ಕೂಡ ಬೆಳೆಯನ್ನು ಉಳಿಸ್ಕೊಳ್ಳಕ್ಕೆ ನಾವು ಎಲೆಗಳಿಗೆ ಟಾನಿಕ್ ಸಿಂಪಡಣೆ ಇರಬಹುದು ಅಥವಾ ಬರೇ ನೀರು ಸಿಂಪಡಣೆ ಮಾಡಿದ್ರು ಮುಂಜಾನೆ ಟೈಮಲ್ಲಿ ಮಾಡ್ಕೊಳ್ಬೇಕು. ಯಾಕಂದ್ರೆ ಚಿಲ್ಲಿಂಗ್ ಕೋಲ್ಡ್ ಅಂದ್ರೆ ಇನ್ನು ರಾತ್ರಿ ಥಂಡಿ ವಾತಾವರಣ ಸ್ಟಾರ್ಟ್ ಆಗ್ತದೆ, ಡೇ ಟೈಮಲ್ಲಿ ಒಣ ಬಿಸಿಲು ಸ್ಟಾರ್ಟ್ ಆಗ್ತಾ ಇದೆ. ಇಂಥ ಟೈಮಲ್ಲಿ ನಾವು ನೋಡ್ಕೊಳ್ಬೇಕಾಗುತ್ತೆ ಬರುವಂತ ಒಂದು ಥಂಡಿ ಟೈಮಲ್ಲಿ ಒಂದು ಕುಳೆಗಳ ಉತ್ಪಾದನೆ ಆಗುವಾಗ ರೋಗಗಳು ಹೂ ಉದುರದಂತೆ ನೋಡ್ಕೊಳ್ಬೇಕಾಗುತ್ತೆ. ಹೂ ಉದುರದಂತೆ ಪಲ್ಸ್ ಮ್ಯಾಜಿಕ್ ಅನ್ನು ಕೂಡ ಸಿಂಪಡಣೆ ಮಾಡಬಹುದು. ನೀವು ಏನು 200 ಲೀಟರ್ ನೀರಿಗೆ 2 ಕೆಜಿ ಪ್ಯಾಕೆಟ್ ಹಾಕೊಂಡು ಸಿಂಪಡಣೆ ಮಾಡಬಹುದು. ಈವನ್ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಕೂಡ ಟಾನಿಕ್ಗಳು ಸಿಗ್ತವೆ, ಬಯೋ ಎನ್ಪಿಕೆಗಳು, ಮಲ್ಟಿ ನ್ಯೂಟ್ರಿಯಂಟ್ಗಳು ಸಿಗ್ತಾ ಇದೆ. ಅದನ್ನು ಕೂಡ 2 ml/L ಹಾಕೊಂಡು ಬಿಟ್ಟು ಅಂದ್ರೆ ಬಗಲ್ ಟ್ಯಾಂಕಿಗೆ 16 ಲೀಟರ್ ಬಗಲ್ ಟ್ಯಾಂಕಿಗೆ ಒಂದು ಕೂಡ ನೀರಿಗೆ 30 ml ಅಷ್ಟು ಟಾನಿಕ್ ಮಿಕ್ಸ್ ಮಾಡಿಕೊಂಡು ಸಿಂಪಡಣೆ ಮಾಡಿದಾಗ ಒಂದು ಒಳ್ಳೆ ಎಲೆ ಗ್ರೋತ್ ಮತ್ತೆ ಹೂಗಳ ಗ್ರೋತ್ ಕೂಡ ಬರಬಹುದು. ಧನ್ಯವಾದಗಳು. ಮಾಹಿತಿ ಕೇಳಿದರೆ ರೀ ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಕೃಷಿ ರಂಗದಲ್ಲಿ ಈಗ ರಾಧಾಬಾಯಿ ಮಾದರ್ ಹಾಗೂ ಸಂಗಡಿಗರಿಂದ ಚೌಡಿಕೆ ಪದಗಳು. Thank you. ಭಕ್ತಿ ಮಾಡಿ ಮುಕ್ತಿಯ ಪಡೆಯುವ ಉದ ಉದವನ್ನು ತನಡಿಯುವ ಭಕ್ತಿಯಲ್ಲಿ ಅದಿ ಶಕ್ತಿಯ ನಾಳ ಭಕ್ತಿಯ ಮಾಡುವ ತಂಗಿ ಭಕ್ತಿ ಮಾಡುವ ಭಾವದೋಳು ತಂಗಿ ಭಕ್ತಿ ಮಾಡುವ ಭಕ್ತಿ ಮಾಡಿ ಮುಕ್ತಿ ದಾರಿ ನೋಡುವ ಭಕ್ತಿ ಮಾಡಿ ಮುಕ್ತಿ ದಾರಿ ನೋಡುವ ಭಾವದೋಳು ತಂಗಿ ಭಕ್ತಿ ಮಾಡುವ ಭಕ್ತಿ ಮಾಡಿ ಮುಕ್ತಿ ದಾರಿ ನೋಡುವ ಮುಕ್ತಿಯ ದಾರಿಯ ತೋರಿಸಲಿಕ್ಕೆ ದಾಳಾದಿ ಶಕ್ತಿ ರೇಣು ಕೆಲವ ಭಕ್ತಿಯ ಮಾಡುವ ಗಳಿಯುವ ಕಾಮ ಕ್ರೋಧ ಗುಣಗಳ ಅಳಿಯುವ ಅಳಿದು ಜ್ಞಾನ ಭಕ್ತಿಯ ತಿಳಿಯುವ ಅಳಿದು ಜ್ಞಾನ ಭಕ್ತಿಯ ತಿಳಿಯುವ ಕಾಮ ಕ್ರೋಧ ಗುಣಗಳ ಅಳಿಯುವ ಅಳಿದು ಜ್ಞಾನ ಭಕ್ತಿಯ ತಿಳಿಯುವ ಗುಂಬ ಸತಲದಲ್ಲಿ ಅದಾಳರೇಣುಕ ಕಂಡ ಗಿರಿಯಲ ಕಧಾನ ಬೆಕವ ಭಕ್ತಿಯ ಮಾಡವ್ವಾ.